ಹಾಗೂ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯರೋಗ ತಜ್ಞರಾದ ಡಾ ಜಹೀರ್ ಅಹಮದ್. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೊನೆಯ ಸಂಚಿಕೆ ತೊಗರಿ ತಿರುಗಾಟ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕೇಳುಗರೆ, ನಟ ರೋಗದಿಂದಾಗಿ ತೊಗರಿ ಮತ್ತು ಇತರ ಬೆಳೆಗಳಿಗೆ ಬಾಧಿಸಿದ ಹಾನಿಯ ಬಗ್ಗೆ ಕಳೆದ ಸಂಚಿಕೆಗಳಲ್ಲಿ ಕೂಡ ನಾವು ವಿಶೇಷವಾಗಿರತಕ್ಕಂಥ ಮಾಹಿತಿಗಳನ್ನ ರೈತ ಬಾಂಧವರಿಗೆ ನೀಡಿದ್ದೇವೆ. ಆ ಮೂಲಕ ರೈತರು ಕೂಡ ಜಾಗೃತಿಯನ್ನು ಹೊಂದಿ ತಮ್ಮ ಬೆಳೆಗಳ ರಕ್ಷಣೆಗೆ ಮುಂದಾಗಿದ್ದಾರೆ. ಆದರೂ ಕೂಡ ಸಾಕಷ್ಟು ನಷ್ಟ ಅನುಭವಿಸಿರುವುದು ಕೂಡ ನಮಗೆಲ್ಲ ಗೊತ್ತಿದೆ. ಅದಕ್ಕಾಗಿ ಪರ್ಯಾಯ ಬೆಳೆಗಳನ್ನ ಮಾಡಿ ಆರ್ಥಿಕ ಸಂಕಷ್ಟದಿಂದ ಪಾರಾಗಬೇಕೆಂಬ ಸೂಚನೆಯನ್ನು ಕೃಷಿ ಇಲಾಖೆ ಈಗಾಗಲೇ ನೀಡಿದೆ. ಇದರ ಸಂದರ್ಭದಲ್ಲಿ ಕೊನೆಯ ಸುತ್ತಿನ ಒಂದು ತಜ್ಞರ ತಂಡ ಪ್ರವಾಸ ಮಾಡಿ ಕಂಡುಕೊಂಡಂತ ಮಾಹಿತಿಗಳನ್ನ ಇದೀಗ ನಮ್ಮ ರೈತ ಬಾಂಧವರೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರಾಗಿರತಕ್ಕಂತ ಡಾಕ್ಟರ್ ಪ್ರವೀಣ್ ಮತ್ತು ಜಹೀರ್ ಅಹಮದ್ ಅವರು ಈಗ ನಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ಈ ವಾರದ ಕಲಬುರಗಿಯಲ್ಲಿ ತೊಗರಿ ತಿರುಗಾಟ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ತೊಗರಿ ಮತ್ತು ಇನ್ನಿತರ ಬೆಳೆಗಳು ಕೂಡ ಈ ವಾರದಲ್ಲಿ ನೋಡಿದ್ದೇವೆ. ಅದೇ ರೀತಿ ರೈತ ದಿನಾಚರಣೆ ಕೂಡ ಎಲ್ಲಾ ತಾಲೂಕುಗಳಲ್ಲಿ ಹಮ್ಮಿಕೊಂಡಿದ್ದೆವು. ಕೃಷಿಕ ಸಮಾಜ ಮತ್ತು ರೈತರ ಇಲಾಖೆ ಒಟ್ಟಿಗೆ, ಕೆವಿಕೆ ಒಟ್ಟಿಗೆ, ಕೃಷಿ ವಿಶ್ವವಿದ್ಯಾಲಯ ಒಟ್ಟಿಗೆ ಈ ವಾರದ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಕೂಡ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರು, ವಿಜ್ಞಾನಿಗಳು, ತಳಿ ಅಭಿವೃದ್ಧಿಯವರು, ಸಂಶೋಧನಾ ಕೇಂದ್ರ ಕಲಬುರಗಿ, ಹಾಗೂ ನಾನು ಜಹೀರ್ ಅಹಮದ್, ವಿಜ್ಞಾನಿ ಸಸ್ಯರೋಗ ಕೆವಿಕೆ ಕಲಬುರಗಿ, ಇವತ್ತು ಏನು ತೊಗರಿ ತಿರುಗಾಟ ಕಾರ್ಯಕ್ರಮ ನಾವು ರೈತರಿಗೆ ವಿವರಣೆ ಕೂಡ ಕೊಡ್ತಾ ಇದ್ದೇವೆ. ಮೊದಲನೇದಾಗಿ ಪ್ರವೀಣ್ ಕುಮಾರ್ ಅವರು ಯಾವ್ಯಾವ ರೂಟ್ ಅಲ್ಲಿ ಯಾವ್ಯಾವ ಹಳ್ಳಿಗಳನ್ನು ಕವರ್ ಮಾಡಿದ್ರು ಅಂದ್ರೆ ತೊಗರಿ ತಿರುಗಾಟ ಕಾರ್ಯಕ್ರಮದಲ್ಲಿ, ಅದನ್ನು ಕೂಡ ಅವರು ಮಾಹಿತಿ ನೀಡಬೇಕಾಗಿ ಕೇಳಿ. ಧನ್ಯವಾದಗಳು ಸರ್. ಪ್ರತಿ ವಾರದಂತೆ ನಾವು ಈ ವಾರವು ಕಲಬುರಗಿ ಜಿಲ್ಲೆಯಲ್ಲಿ ಬೆಳೆದಂತಹ ತೊಗರಿ, ಜೋಳ, ಕಡಲೆ, ಹತ್ತಿ ಮತ್ತು ಇತರೆ ಬೆಳೆಗಳಿಗೆ ಬರುವ ಕೀಟ ಮತ್ತು ರೋಗಗಳ ಕುರಿತು ಕ್ಷಿಪ್ರ ಸಂಚಾರ ಸಮೀಕ್ಷೆಯನ್ನು ಕೈಗೊಂಡಿದ್ದೇವೆ. ಪ್ರತಿ ವಾರದಂತೆ ಈ ವಾರವು ದಿನಾಂಕ 23/12/2022 ಎಂಟನೇ ಸಮೀಕ್ಷೆಯನ್ನು ವಲಯ ಕೃಷಿ ಸಂಶೋಧನಾ ಕೇಂದ್ರ ಕಲಬುರಗಿ ವಿಜ್ಞಾನಿಗಳು ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಜಿಲ್ಲೆಯ 6 ಮಾರ್ಗಗಳಲ್ಲಿ ಕೈಗೊಂಡಿದ್ದೆವು. ಅಫ್ಜಲ್ಪುರ್ ಇ ತಾಲೂಕಿನ ಕೊಬ್ಬೂರ್ ಬಿ, ಚೌಡಾಪುರ, ಅತ್ನೂರ್, ಅಫ್ಜಲ್ಪುರ್, ಮಲ್ಲಾಬಾದ್, ಮುದುಹಾ ಬಿ, ಗುಡೂರ್, ನೀಲೂರ್, ಮೆಳಕುಂದ, ಹುಣಸಿ, ಹಡ್ಗಿಲ್, ಸಾವಳಗಿ, ಭೀಮಳ್ಳಿ ಗ್ರಾಮಗಳಲ್ಲಿ ತೊಗರಿ TS3R ಕಟಾವು ಹಂತದಲ್ಲಿದೆ. ಇಳುವರಿ ಕಡಿಮೆ ಇದ್ದು ನೆಟೆ ರೋಗ ಬಾಧೆ 50-60% ಕಂಡುಬಂದಿದೆ. GRG 811, GRG 152 ಬೆಳೆಯು ಕಾಯಿ ಬಲಿಯುವಿಕೆ ಹಂತದಲ್ಲಿದೆ. ಜೋಳ ಬೆಳೆಯಲ್ಲಿ ಸೈನಿಕ ಹುಳ ಬಾಧೆ ಕಂಡುಬಂದಿದೆ. ಕುಸುಬಿಯಲ್ಲಿ ಏನು ಕೀಟ ರೋಗ 20-30% ಕಂಡುಬಂದಿದೆ. ಕಬ್ಬಿನಲ್ಲಿ ಬಿಳಿ ನೊಣದ ಬಾಧೆ ಕಂಡುಬಂದಿದೆ. ಹತ್ತಿ ಬೆಳೆಯಲ್ಲಿ ಕೆಂಪು ಎಲೆ ಅಂಡಮಾರಿ ರೋಗ, ರಸ ಹೀರುವ ಕೀಟ ರೋಗ ಬಾಧೆ ಕಂಡುಬಂದಿದೆ. ಕಡಲೆ ಬೆಳೆಯಲ್ಲಿ ನೆಟೆ ರೋಗ 20-30% ಆರಂಭ ಹಂತದಲ್ಲಿದೆ. ಹಾಗೂ ಸಮೀಕ್ಷೆಯ ಜೊತೆಯಲ್ಲಿ ರೈತ ದಿನಾಚರಣೆಯನ್ನು ಮಾಡಲಾಯಿತು. ಇದೇ ತರ ಚಿಂಚೋಳಿ ಮತ್ತು ಕಾಳಗಿ ತಾಲೂಕಿನ ಹಳ್ಳಿಗಳಾದಂತ ಗೊಟೂರ್, ಕಾಳಗಿ, ಕೂಡ್ಲಿ, ಸುಲೆಪೇಟ್, ಹೊಸಳ್ಳಿ, ಚಿಂಚೋಳಿ, ಕೊಲ್ಲೂರ್ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸಮೀಕ್ಷೆ ಮಾಡಲಾಗಿದ್ದು TS3R, GRG 811, GRG 152 ತಳಿಗಳನ್ನು ಬಿತ್ತಿರುವುದು ಕಂಡುಬಂದಿದೆ. ತೊಗರಿಯಲ್ಲಿ ನೆಟೆ ರೋಗ ಕಂಡುಬಂದಿದೆ. ತೊಗರಿ ಬೆಳೆಯಲ್ಲಿ ಹೂ ಉದುರುವುದು ಕಂಡುಬಂದಿದೆ. ಜೋಳದಲ್ಲಿ ಫಾಲ್ಸ್ ಆರ್ಮಿ ವರ್ಮ್ ಬಾಧೆ ಮತ್ತು ಕಡಲೆಯಲ್ಲಿ ಹಸಿರು ಕಾಯಿ ಕೊರಕು ಬಾಧೆ ಕಂಡುಬಂದಿದೆ. ಜೋಳ ಮತ್ತು ಕಡಲೆ ಬೆಳೆಗಳು ತೇವಾಂಶದ ಕೊರತೆ ಕಂಡುಬಂದಿದೆ ಮತ್ತು ಹೊಲಗಳಲ್ಲಿ ಭೂಮಿಯು ಬಿರುಕು ಬಿಟ್ಟಿರುವುದನ್ನು ನಾವು ಕಂಡಿದ್ದೆವು. ಅದೇ ತರ ಚಿತ್ತಾಪುರ್, ಶಾಬಾದ್ ಈ ತಾಲೂಕಿನ ಹಳ್ಳಿಗಳಾದಂತಹ ಆಲ್ವಾರ್, ರಾವೂರ್, ದಂಡೋತಿ, ತೆಂಗ್ಳಿ, ಗುಂಡ್ಗುರ್ತಿ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಕ್ಷೇತ್ರ ಸಮೀಕ್ಷೆ ಕೈಗೊಂಡಿದ್ದು ತೊಗರಿಯು ಕೊಯ್ಲಿನ ಹಂತಕ್ಕೆ ಬಂದಿದ್ದು ಕಡಲೆಯು ಹೂವಾಡುತ್ತಿದ್ದು ಚಿಕ್ಪಿ ಮ್ಯಾಜಿಕ್ ಬಳಕೆಯ ಬಗ್ಗೆ ಜಾಗೃತಿ ನೀಡಲಾಯಿತು. ಕುಸುಬೆ, ಜೋಳ ಬೆಳೆಗಳಲ್ಲಿ ಕೀಟಬಾಧೆ ಅಷ್ಟಾಗಿ ಕಂಡುಬಂದಿಲ್ಲ. ಆದರೆ ಜೋಳದಲ್ಲಿ ಫಾಲ್ಸ್ ಆರ್ಮಿವರ್ಮ್ ಬಾಧೆ ಅಲ್ಲಲ್ಲಿ ಕಂಡುಬಂದಿದ್ದು ಸುಧಾರಣಾ ಕ್ರಮಗಳನ್ನು ತಿಳಿಸಲಾಗಿದೆ. ಇನ್ನುಳಿದಂತೆ ಹತ್ತಿ ಬೆಳೆಯು ಕೊನೆಯ ಹತ್ತಿ ಬಿಡಿಸುವ ಹಂತದಲ್ಲಿದ್ದು ಒಟ್ಟಾರೆಯಾಗಿ ಸಮೀಕ್ಷೆಯಲ್ಲಿ ತೊಗರಿ ಹೊರತುಪಡಿಸಿ ಉಳಿದ ಬೆಳೆಗಳು ಸದ್ಯದ ಮಟ್ಟಿಗೆ ತೃಪ್ತಿದಾಯಕವಾಗಿವೆ. ಕಲಬುರಗಿ ಮತ್ತು ಕಮಲಾಪುರ ತಾಲೂಕಿನ ಹಳ್ಳಿಗಳಾದಂತಹ ಔರಾದ್, ಪುರಿಕೋಟ, ಮಾಗಾಂವ್, ವಿಕೆ ಸಲಗಾರ್, ಕರಹರಿ, ತೆಲ್ಲೂರ್ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಸಮೀಕ್ಷೆ ಮಾಡಲಾಗಿದ್ದು ಅಲ್ಲಿ ತೊಗರಿ, ಕಡಲೆ, ಜೋಳ, ಕುಸುಬೆ, ಹತ್ತಿ ಮತ್ತು ಗೋಧಿ ಬೆಳೆಗಳನ್ನು ಬಿತ್ತಿರುತ್ತಾರೆ. ತೊಗರಿ ಬೆಳೆಯಲ್ಲಿ TS3R, GRG 811, GRG 152 ತಳಿಗಳನ್ನು ಬಿತ್ತಿರುತ್ತಾರೆ. ಅಲ್ಲಲ್ಲಿ TS3R ರಾಶಿ ಮಾಡುತ್ತಿದ್ದಾರೆ. GRG 811 ಮತ್ತು GRG 152 ತಳಿಗಳು ಕಾಯಿ ಬಲಿತಿರುವ ಹಂತದಲ್ಲಿದ್ದು ಈ ತೊಗರಿ ತಳಿಗಳಲ್ಲಿ 40-50% ನೆಟೆ ರೋಗ ಕಂಡುಬಂದಿದೆ. ಹತ್ತಿ, ಬೆಳೆಯು ಹತ್ತಿ ಬಿಡಿಸುವ ಹಂತದಲ್ಲಿದೆ. ಕಡಲೆ, ಗೋಧಿ ಮತ್ತು ಕುಸುಬೆ ಬೆಳೆಗಳಲ್ಲಿ ಕೀಟಗಳ ಬಾಧೆ ನಿಯಂತ್ರಣದಲ್ಲಿದೆ. ಜೋಳದಲ್ಲಿ ಫಾಲ್ಸ್ ಆರ್ಮಿವರ್ಮ್ ಕೀಟಬಾಧೆ ಕಂಡು ಬಂದಿದೆ. ಜವರ್ಗಿ ಮತ್ತು ಎಡ್ರಾಮಿ ತಾಲೂಕಿನ ಹಳ್ಳಿಗಳಾದಂತಹ ಕೊಲ್ಲೂರ್, ಅಂಡೋಳ, ಮಲ್ಲಾಬಿ, ರಾಜೋಳ್, ನರ್ಬೋಳ್, ಗುಡೂರ್, ಸಿನ್ನೂರ್, ಬಿರಾಳ್ಬಿ ಮತ್ತು ಜವರ್ಗಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಸಮೀಕ್ಷೆ ಕೈಗೊಂಡಿದ್ದು 80%-90% ನೆಟೆ ರೋಗ ಕಂಡು ಬಂದಿದೆ. ಈ ರೋಗವು ಟಿಎಸ್3ಆರ್ ಮತ್ತು ಗುಳಿಯಾಳ್ ತಳಿಗಳಲ್ಲಿ ಕಂಡು ಬಂದಿರುತ್ತದೆ. ಅದೇ ತರ GRG-A1 ಮತ್ತು GRG-152ನಲ್ಲಿ 10%-15% ನೆಟೆ ರೋಗ ಕಂಡು ಬಂದಿದ್ದು ತೇವಾಂಶದ ಕೊರತೆಯಿಂದ ಇದನ್ನ ನಾವು ನೋಡಬಹುದಾಗಿದೆ. ಜೋಳದಲ್ಲಿ 5%-10% ಫಾಲ್ಸ್ ಆರ್ಮಿವರ್ಮ್ ಬಾಧೆ ಕಂಡು ಬಂದಿದೆ. ಮೆಣಸಿನಕಾಯಿಯಲ್ಲಿ ಹೇನಿನ ಬಾಧೆ ಕಂಡು ಬಂದಿದೆ. ಹತ್ತಿ ಬೆಳೆಯು ಕೊನೆಯ ಹತ್ತಿ ಬಿಡಿಸುವ ಹಂತದಲ್ಲಿದೆ. ಅದೇ ತರ ಸೇಡಂ ತಾಲೂಕಿನ ಹಳ್ಳಿಗಳಾದಂತ ಬೀಜನಹಳ್ಳಿ, ಮಲ್ಕೂಡ್, ಚಿತ್ತಾಪುರ್ ತಾಲೂಕಿನ ಕೆಲ ಗ್ರಾಮಗಳನ್ನು ವೀಕ್ಷಿಸಲಾಯಿತು. ಕ್ಷೇತ್ರ ಮಟ್ಟದಲ್ಲಿ ತೊಗರಿ ಬೆಳೆಯು ಕಟಾವಿನ ಹಂತದಲ್ಲಿದ್ದು ಅಲ್ಪಾವಧಿ ತಳಿಗಳಲ್ಲಿ 70%-ನಷ್ಟು ನೆಟೆ ರೋಗ ತುತ್ತಾಗಿರುತ್ತದೆ. ದೀರ್ಘಾವಧಿ ತಳಿಗಳಲ್ಲಿ ಅಲ್ಲಲ್ಲಿ 15%-25% ನೆಟೆ ರೋಗದ ಬಾಧೆ ಕಂಡು ಬಂದಿರುತ್ತದೆ. ಬೆಳೆಯು ಹೂವಾಡುವ ಹಂತದಲ್ಲಿದ್ದು ರೈತರಿಗೆ ರೋಗ ತಗಲದಂತೆ ಮುಂಜಾಗ್ರತೆ ಕ್ರಮಗಳನ್ನು ತಿಳಿಸಲಾಗಿದೆ. ಕಡಲೆ ಬೆಳೆಯು ಹೂವಾಡುವ ಹಂತದಲ್ಲಿದ್ದು ಅಲ್ಲಲ್ಲಿ 5%-10% ಬುಡ ಕೊಳೆ ರೋಗ ಕಂಡು ಬಂದಿದ್ದು ಅದಕ್ಕೂ ನಿರ್ವಹಣಾ ಕ್ರಮಗಳನ್ನು ತಿಳಿಸಲಾಗಿದೆ. ಕಾಯಿ ಕೊರಕದ ಬಾಧೆಗೆ ಈಗಾಗಲೇ ರೈತರು ಸಂರಕ್ಷಣಾ ಕ್ರಮಗಳನ್ನು ಕೈಗೊಂಡಿರುತ್ತಾರೆ. ಜೋಳದಲ್ಲಿ 45-60 ದಿನದ ಬೆಳೆಯಿದ್ದು ಯಾವುದೇ ಸಮಸ್ಯೆ ಕಂಡು ಬಂದಿರುವುದಿಲ್ಲ. ಕುಸುಬೆ ಬೆಳೆ ಹೂವಾಡುವ ಹಂತ ತಲುಪಿದ್ದು 5%-8% ಬೆಳೆಯಲ್ಲಿ ನುಸಿ ಬಾಧೆ ಕಂಡು ಬಂದಿದ್ದು ನಿರ್ವಹಣಾ ಕ್ರಮವನ್ನು ತಿಳಿಸಲಾಗಿದೆ. ಸದರಿ ಸರ್ವೆಯಲ್ಲಿ ರಾಜಾಪುರ್ ಗ್ರಾಮದಲ್ಲಿ ಕೃಷಿ ಇಲಾಖೆಯಿಂದ ರೈತ ದಿನಾಚರಣೆಯನ್ನು ಕೈಗೊಳ್ಳಲಾಯಿತು. ಒಟ್ಟಾರೆ ಎಲ್ಲಾ ತಾಲೂಕುಗಳಲ್ಲಿ ತೊಗರಿ ಬೆಳೆಯು ಕಾಯಿ ಬಲಿಯುವ ಮತ್ತು ಕಟಾವು ಮಾಡುವ ಹಂತದಲ್ಲಿದೆ. ಕೀಟಬಾಧೆ ಕಡಿಮೆ ಇರುತ್ತದೆ, ಆದರೆ ನೆಟೆ ರೋಗದ ಬಾಧೆಯು ಹೆಚ್ಚು ಕಂಡು ಬಂದಿದೆ. ಅದರಲ್ಲಿ ಮಡ್ಡಿ ಜಮೀನಿನಲ್ಲಿ ಹೆಚ್ಚಾಗಿ ಕಂಡು ಬಂದಿರುತ್ತದೆ. GRG-A1 ಮತ್ತು GRG-152 ತಳಿ ಬೆಳೆದ ಹೊಲಗಳಲ್ಲಿ ಈ ರೋಗ ಕಾಣಿಸಿಲ್ಲ, ಕಂಡರೂ ಅದು ಕಡಿಮೆ ಪ್ರಮಾಣದಲ್ಲಿ ಕಂಡಿರುತ್ತದೆ. ಹತ್ತಿ ಬೆಳೆಯು ಹತ್ತಿ ಬಿಡಿಸುವ ಹಂತದಲ್ಲಿದೆ. ಕಡಲೆಯಲ್ಲಿ ಕಾಯಿ ಕೊರಕು ಕೀಟದ ಬಾಧೆ ಕಂಡು ಬಂದಿದೆ. ಜೋಳದಲ್ಲಿ ಫಾಲ್ಸ್ ಆರ್ಮಿವರ್ಮ್ ಎಲೆ ತಿನ್ನುವ ಕೀಟದ ಬಾಧೆ ಇರುತ್ತದೆ. ಕುಸುಬೆಯಲ್ಲಿ ಏನು ಕಂಡು ಬಂದಿದೆ? ಔಷಧಿ ಸಿಂಪಡಣೆಯನ್ನು ಕಡಲೆ, ಜೋಳ ಮತ್ತು ಕುಸುಬೆಯಲ್ಲಿ ಕೈಗೊಂಡಿದ್ದಾರೆ. ಎಲ್ಲಾ ತಾಲೂಕುಗಳಲ್ಲಿ ನಾವು ಹೆಚ್ಚಿನ ಮಟ್ಟದಲ್ಲಿ ತೇವಾಂಶದ ಕೊರತೆಯನ್ನು ಕಂಡು ಬಂದಿದೆ. ಈಗ ಪ್ರಸ್ತುತ ನಾವು ಏನು ರಾಪಿಡ್ ಡ್ರೋಯಿಂಗ್ ಸರ್ವೆ ಮಾಡುವಂತಹ ಪ್ರದೇಶಗಳಲ್ಲಿ ತೋಟಗಾರಿಕಾ ಬೆಳೆಗಳನ್ನು ನಾವು ನೋಡ್ತಾ ಇದೀವಿ. ಯಾಕಂದ್ರೆ ರೈತರು ಬರೇ ತೊಗರಿ ಮಾತ್ರ ನಂಬಿಕೊಂಡ್ರೆ ಆಗಲ್ಲ ಅಂತ ಒಂದು ಪ್ರಾಬ್ಲಮ್ ಈ ವರ್ಷ ತೋರಿಸಿಕೊಂಡಿದೆ. ಎಲ್ಲೆಲ್ಲಿ ತೊಗರಿ ಸ್ವಲ್ಪ ಹಾಕಿದರೆ ಅಲ್ಲಿ ಕೂಡ ನೀರಾವರಿ ಇದ್ದವರು ಕೂಡ ತೋಟಗಾರಿಕಾ ಬೆಳೆ ಆದಂತಹ ಪೇರಳೆ ಅಂದ್ರೆ ಜಾಪಳ, ಲಿಂಬೆ, ಬೀನ್ಸ್, ಗಜ್ಜರಿ, ಬದನೆ ಇಂತಹ ತರಕಾರಿಗಳನ್ನು ಹಾಕಿದರೆ ನಾವು ಗುಡೂರು, ನೀಲೂರು ಆ ಭಾಗದಲ್ಲಿ ನೋಡ್ತಾ ಇದ್ರೆ ಗಜ್ಜರಿ, ಕ್ಯಾರೆಟ್ ಈಗಾಗಲೇ ಅದು ಬಲಿಕೆ ಹಂತ ಹಂತ ಬರ್ತಾ ಮೀಡಿಯಂ ಸ್ಟೇಜ್ ಅಲ್ಲಿ ಇದೆ. ಅಲ್ಲಿ ಕೂಡ ಸೈಲೆಂಟ್ ಆಗಿ ಒಳಗೆ ನುಗ್ಗುವಂತ ಒಂದು ಗೊಣ್ಣೆ ಹುಳ ಟೈಪ್ ಹುಳಗಳನ್ನು ನಾವು ನೋಡ್ತೇವೆ. ಅಲ್ಲಿ ಕೂಡ ರೋಗಾಣು ಪತ್ತೆ ಹಚ್ಚಿದ್ದೇವೆ. ಅದಕ್ಕೋಸ್ಕರ ರೈತರೇ, ಎಲ್ಲಿ ನೀರಾವರಿಯಲ್ಲಿ ಗಜ್ಜರಿಗೆ ನೀರು ಕೊಡ್ತಾ ಇದ್ದೀರಿ ಅದು ಫುಲ್ ಒಣಗಿಸಿ ನೀರು ಕೊಡಬೇಡಿ. ಯಾಕಂದ್ರೆ ಶಾಕಿಂಗ್ ಆಗ್ಬಿಡ್ತವೆ. ರೈತರು ಹೇಳ್ತಾರೆ ಇಲ್ಲ 15-20 ದಿನಕ್ಕೊಮ್ಮೆ ನೀರು ಕೊಡ್ತಾ ಇದ್ದೇವೆ ಅಂತ. ಇಲ್ಲ, ದೊಡ್ಡ ಕ್ರ್ಯಾಕ್ ಆಗ್ಬಿಡ್ತವೆ. ಆ ಕ್ರ್ಯಾಕ್ ಗಳಿದಾಗ ಗಡ್ಡೆ ಬೆಳೆಯುವ ಹಣದಲ್ಲಿ ಮೀಡಿಯಂ ಆದಂತ ಒಂದು ತೇವಾಂಶ ಕೂಡ ಬೇಕಾಗುತ್ತೆ. ಆ ಟೈಮಲ್ಲಿ ನಾವು ಗಿಡದಲ್ಲಿ ಒಂದು 2-3 ನೋಡಿದಾಗ ಸ್ಟಂಟೆಡ್ ಗ್ರೋತ್, ಕುಬ್ಜವಾದಂತಹ ಬೆಳವಣಿಗೆ ಕಾಣ್ತಿತ್ತು, ಹಳದಿ ಕಾಣ್ತಾ ಇತ್ತು. ಜಸ್ಟ್ ಅದನ್ನೇ ಹೋಗಿ ಕಿತ್ತು ನೋಡಿದೀವಿ ನಾವು. ಅಲ್ಲಿ ಕೂಡ ಒಂದು ವಿವಿಲ್ ಡ್ಯಾಮೇಜು ಆಗಿದೆ. ಆಮೇಲೆ ಒಂದು ಜಂತು ಹುಳ ಅಲ್ಲಿ, ರೂಟ್ ನಾಟ್ ನೆಮಟೋಡ್ ಅಂತೇವೆ, ಜಂತು ಹುಳ ಅಲ್ಲಿನೇ ದಪ್ಪ ದಪ್ಪ ನಾಟ್ಸ್ಗಳು ಅಂದ್ರೆ ಗಂಟುಗಳನ್ನು ಮಾಡ್ಕೊಂಡಿದೆ. ಸೊ ಮೊದಲ ಹಂತದಲ್ಲಿ ಪರಿಣಾಮ ಮಾಡಬೇಕು, ಡ್ರೈ ಆದ ತಕ್ಷಣನೇ ನೆಮಟೋಡ್ ಜಂತು ಹುಳ ಜಾಸ್ತಿ ಆಗ್ತಾ ಇದೆ. ಈಗ ನಾವು ನೋಡ್ತಾ ಇದ್ದೇವೆ ಜಾಪಳ ಒಂದ್ ಭಾಗ ಸತ್ತಂಗೆ ಕಾಣ್ತಾ ಇದೆ, ಒಂದ್ ಭಾಗ ಚಿಗುರು ಕಾಣ್ತಾ ಇದೆ. ಸೊ ಅಂತಹ ಟೈಮಲ್ಲಿ ದಾಳಿಂಬೆ ರೈತರಿಗೆ, ಜಾಪಳ ಬೆಳೆಯುವಂತ ರೈತರಿಗೆ, ಕ್ಯಾರೆಟ್ ಬೆಳೆಯುವಂತ ರೈತರಿಗೆ, ಈ ಮೂರು ರೈತರಿಗೂ ನಾವು ಒಂದು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಯಾಕಂದ್ರೆ ಜಾಸ್ತಿ ಒಣಗಿಸಿ ನೀರು ಕೊಟ್ಟಂದ್ರೆ ಅಂದ್ರೆ ಶಾಕಿಂಗ್ ಆಗಿ ನೀರು ಕೊಡಬೇಡಿ ಈ ರೀತಿ ಅಂತ ಕೂಡ ಒಂದು ಸಂದೇಶವನ್ನು ರೈತರಿಗೆ ಹೇಳಿದ್ದೇವೆ. ಆಕಾಶವಾಣಿ ಮೂಲಕನೂ ನಾವು ಹಾರ್ಟಿಕಲ್ಚರ್ ಕ್ರಾಪ್ ಬೆಳೆದಂತ ರೈತರಿಗೂ ಇದೇ ಸಂದೇಶ ಕೊಡ್ತಾ ಇದ್ದೇವೆ. ಯಾಕಂದ್ರೆ ಬೇಸಿಗೆಯಲ್ಲಿ ರಾತ್ರಿ ಚಳಿ ಇರ್ತವೆ, ಒಣ ಸನ್ನಿವೇಶ ಸ್ಟಾರ್ಟ್ ಆಗ್ತಾ ಇದೆ ಡೇ ಟೈಮ್ ಅಲ್ಲಿ. ಆ ಡೇ ಟೈಮ್ ಟ್ರೈನಿಂಗ್ ಅಲ್ಲಿ ನಮ್ಮ ಕಪ್ಪು ಮಣ್ಣು ಬಹಳ ಫಾಸ್ಟ್ ಆಗಿ ಬಿರುಕಾಗ್ತಾ ಇದೆ. ನಾವು ನೋಡ್ತಾ ಇದೇವೆ, ಈಗ ಪ್ರವೀಣ್ ಕುಮಾರ್ ಸರ್ ಹೇಳಿದ್ರು ತೊಗರಿಯಲ್ಲಿ ತೇವಾಂಶ ಕೊರತೆ ಆಗಿದೆ ಅಂತ. ತೊಗರಿಯಲ್ಲಿ ಯಾವ ರೀತಿ ಅಂದ್ರೆ ದೊಡ್ಡ ದೊಡ್ಡ ಕ್ರ್ಯಾಕಿಗಳೇ ಆಗ್ತಾ ಇದೆ ಜಮೀನುಗಳು. ಅಂತ ಕ್ರ್ಯಾಕಿಂಗ್ ಗಳು ಕೂಡ ನಾವು ನೀರು ಲೇಟ್ ಆಗಿ ಕೊಟ್ಟಂತ ಸಂದರ್ಭದಲ್ಲಿ ಹಾರ್ಟಿಕಲ್ಚರ್ ಕ್ರಾಪ್ಸ್ ಅಲ್ಲಿ ಕೂಡ ಜಾಸ್ತಿ ಆಗುದ್ರಿಂದ ರೈತರು ಒಂದು ಲೈಟ್ ಆಗಿ ನೀರು ಆದ್ರೂ ಪರವಾಗಿಲ್ಲ, ಆ ತೇವಾಂಶ ಅರ್ಧ ಫೀಟ್ ಕೆಳಗಡೆ ನೋಡಬೇಕು ತೇವಾಂಶ ಇದೆಯಾ ಇಲ್ವಾ ಅಂತ ನೋಡ್ಕೊಂಡು ಬಿಟ್ರೆ ಮಾತ್ರ ನಾವು ಹಾರ್ಟಿಕಲ್ಚರ್ ಕ್ರಾಪ್ಸ್ ಅನ್ನು ಉಳಿಸಿಕೊಳ್ಳಬಹುದು. ಯಾಕಂದ್ರೆ ಇದನ್ನ ನಾವು ಪೆನ್ಷನ್ ಕ್ರಾಪ್ ಅಂತ ಹೇಳ್ತೇವೆ. ದಾಳಿಂಬೆ ಆಗ್ಲಿ, ಲಿಂಬೆ ಆಗ್ಲಿ, ಮೂಸಂಬೆ ಆಗ್ಲಿ, ಇಂಥವು ಪೆನ್ಷನ್ ಕ್ರಾಪ್ ಅಂತ. ಆ ಉಳಿಸಿಕೊಳ್ಳುವಂತದ್ದು 5 ವರ್ಷದಲ್ಲಿ ಸತ್ತ ಹೋಗುವಂತ ಗಿಡಗಳು ಹೋಗುವಂತ ಸಾಧ್ಯತೆ, ಅದನ್ನು 25 ವರ್ಷ ಒಳಗೆ ನಾವು ಬೆಳೆಸಿಕೊಳ್ಳುವ ಕಾರ್ಯಕ್ರಮಗಳನ್ನು ನಾವು ನೋಡಬೇಕಾಗುತ್ತೆ. ಅದಕ್ಕೆ ತಕ್ಕಂತೆ FOM ಫಾರ್ಮ್ ಯಾರ್ಡ್ ಮೆನ್ಯೂರ್ ಅಥವಾ ಬೇವಿನ ಹಿಂಡಿ ಅಟ್ ಲೀಸ್ಟ್ 1/2 ಕೆಜಿ ಆದ್ರೂ ಬಡ್ಡೆಗೆ ಹಾಕಿ ಜಾಪಳ ಗಿಡ ಮತ್ತೆ ಲಿಂಬೆಗಳನ್ನು ಉಳಿಸಿಕೊಳ್ಳುವ ಕಾರ್ಯಕ್ರಮ ಮಾಡಬೇಕಾಗುತ್ತೆ. ಎಲ್ಲಿ ಜಾಸ್ತಿ ನೀರಿನ ಕೊರತೆ ಆಗ್ತಾ ಇದೆಯಾ, ಇನ್ನು 15-20 ದಿನದಲ್ಲಿ ಕಡಕ್ ಬಿಸಿಲು ಬಂದಾಗ ಅಂಟು ಬರ್ತದೆ ಲಿಂಬೆಯ ಮತ್ತೆ ಜಾಪಳದ ಬಡ್ಡೆ ಭಾಗದಿಂದ ಸ್ವಲ್ಪ ಮೇಲ್ಭಾಗದಲ್ಲಿ ಬೇವಿನ ಮರಕ್ಕೆ ಯಾವ ರೀತಿ ಅಂಟು ಬರ್ತಾ ಇದೆ ಆ ರೀತಿ ಬರುವ ಸಾಧ್ಯತೆ ಇರುವುದರಿಂದ ಅಲ್ಲಿ ನಾವು ಸುಣ್ಣದ ಲೇಪನ ಕೂಡ ಕೊಡಬೇಕಾಗುತ್ತೆ 1-2 ಫೀಟ್ ವರೆಗೆ. ಆವಾಗ ಬಡ್ಡೆಯಿಂದ ಮತ್ತೆ ಕಾಂಡದಿಂದ ಬರುವಂತಹ ರೋಗವನ್ನು ಕೂಡ ಹತೋಟಿ ಮಾಡಬಹುದು. ಇನ್ನೊಂದು ನಾವು ನೋಡ್ತಾ ಇದ್ದೇವೆ, ಬದನೆಯಲ್ಲಿ ಒಂದು ಕವಲು ಒಣಗ್ತಾ ಇದೆ, ಆಮೇಲೆ ಕಾಯಿಯಲ್ಲೆಲ್ಲ ದಾಗ್ ಮಚ್ಚೆ ಬರ್ತಾ ಇದೆ, ಮಾರ್ಕೆಟ್ಗೆ ಬರ್ತಾ ಇದೆ ಬದನೆ. ಈಗಾಗ್ಲೂ ನಾವು ಗಮನಿಸಿದ್ದೇವೆ, ಅದೇ ರೀತಿ ರೈತರ ಹೊಲದಲ್ಲಿ ನಾವು ರ್ಯಾಪಿಡ್ ಡ್ರೋಯಿಂಗ್ ಸರ್ವೆ ಆಗಿ ನೋಡಿದಾಗ ಬದನೆಯಲ್ಲಿ ಕಲರ್ ಚೇಂಜ್ ಆಗ್ತಾ ಇದೆ. ಇದು ಮಂಜಿನ ಹನಿ ಬಂದಾಗನೇ ಈ ರೋಗ ಜಾಸ್ತಿ ಆಗ್ತದೆ, ಹೋಮಾಪ್ಸಿಸ್ ಬ್ಲೈಟ್ ಅಂತ ಹೇಳ್ತೇವೆ. ಅದರಿಂದಾಗಿ ಕವಲುಗಳು ರಚನೆಗಳು ಏನ್ ಜಂಕ್ಷನ್ ಅಲ್ಲಿದೆ, ಕವಲುಗಳು ಜಂಕ್ಷನ್ ಅಲ್ಲಿ ನೀರು ಇರುತ್ತೆ, ರಾತ್ರಿಯ ನೀರು ಇಬ್ಬನಿಯ ನೀರು, ಆ ಇಬ್ಬನಿಯ ನೀರು ರಿಯಾಕ್ಷನ್ ಆಗುತ್ತೆ, ಆಟೋಮೆಟಿಕ್ಲಿ ಫಂಗಸ್ ಡ್ಯಾಮೇಜ್ ಆಗಿ ನಮಗೆ ಎಫೆಕ್ಟ್ ಆಗುತ್ತೆ, ಬದನೆ ಗಾತ್ರ ಕಡಿಮೆ ಆಗುತ್ತೆ. ರೈತರು ಮಲ್ಟಿನ್ಯೂಟ್ರಿಯಂಟ್ ಒಟ್ಟಿಗೆ 19 ನೀರಲ್ಲಿ ಕರಗುವಂತ ಗೊಬ್ಬರ 3 ಗ್ರಾಮ್ ಪ್ರತಿ ಲೀಟರ್ ಒಟ್ಟಿಗೆ ಕ್ಲೋರೋಥರಳಿನ್ ಕವಚ್ ಅಂತ ಹೇಳ್ತೇವೆ 2 ಗ್ರಾಮ್ ಪ್ರತಿ ಲೀಟರ್ ಹಾಕೊಂಡು ಬಿಟ್ಟು ಸಿಂಪಡಣೆ ಮಾಡಿದಾಗ ಈ ರೋಗವನ್ನು ಹತೋಟಿ ಮಾಡಬಹುದು. ಇಲ್ಲದ್ರೆ ಬಹಳ ಡ್ರಾಸ್ಟಿಕ್ ಆಗಿ ಅಂದ್ರೆ ಜಾಸ್ತಿ ಇಳುವರಿ ಕುಂಠಿತ ಆಗುವ ಸಾಧ್ಯತೆ ಬದನೆಯಲ್ಲಿ ಕೂಡ ನಾವು ಅಲ್ಲಲ್ಲಿ ನೋಡಿದ್ದೇವೆ. ಇನ್ನೊಂದು ನುಗ್ಗೆ ಬಹಳ ಕಾಸ್ಟ್ಲಿ ಆಗ್ತದೆ, ನುಗ್ಗೆ 350 ರೂಪಾಯಿ ಕೆಜಿಗೆ ಆಗ್ತಾ ಇದೆ. ಅದರಲ್ಲಿ ಕೂಡ ನಾವು ಡಿಸ್ಕಲರೇಷನ್ ಅಂದ್ರೆ ಕಲರ್ ಚೇಂಜ್ ಮಾಡ್ತಾ ಇದೆ, ಕಾಯಿ ಅಂಕುಡೊಂಕು ಆಗ್ತಾ ಇದೆ. ಆ ಅಂಕುಡೊಂಕು ಕಾಯಿಗಳನ್ನು ಕೂಡ ನೋಡ್ತೇವೆ, ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಹೈ ಡಿಮಾಂಡಿಂಗ್ ವೆಜಿಟೇಬಲ್ ತರಕಾರಿಯಲ್ಲಿ ನುಗ್ಗೆ ಕೂಡ ಬಾರಿ ಇಂಪಾರ್ಟೆಂಟ್. ಅದು ನೀರಿನ ಕೊರತೆ ಆಗಿ ಎಲ್ಲ ಏನು ಚಿಗುರು ಟೈಮಲ್ಲಿ ಎಲೆ ಬೀಳ್ತಾ ಇದೆ ಆ ರೀತಿ ಬೀಳ್ತಾ ಇದೆ. ಸ್ವಾಭಾವಿಕವಾಗಿ ಅದು ಜನವರಿ ಫೆಬ್ರವರಿಯಲ್ಲಿ ಎಫೆಕ್ಟ್ ನೋಡ್ತೇವೆ, ಆದ್ರೆ ಬದಲಾಗುತ್ತಿರುವ ಹವಾಮಾನದಲ್ಲಿ 15-20 ದಿನ ಮುಂಚೆನೆ ನಾವು ನೋಡ್ತಾ ಇದ್ದೇವೆ. ಅದಕ್ಕೋಸ್ಕರ ಸಮರ್ಥ ಒಂದು ಕರೆಕ್ಟ್ ಆಗಿ ನೀರು ಕೊಡಬೇಕಾಗುತ್ತೆ. ಇಲ್ಲಿ ಕೂಡ ಬೂದಿ ರೋಗದ ಅಂಶ ಬಡವರಿಂದ ಒಣ ಹವೆ ಜಾಸ್ತಿ ಆಗ್ತಾ ಇದೆ. ಕಾರ್ಬನ್ ಡೈಸಿಮ್ 1 ಗ್ರಾಮ್ ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಈ ರೋಗವನ್ನು ಕತ್ತೊಡೆ ಮಾಡುವುದು. ಸಾವಯವ ರೈತರು ಕೌಯೂರಿನ್ ಅಂದ್ರೆ ಆಕಳ ಗೋತವನ್ನು 10 ml ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಹೊಸ ಚಿಗುರುಗಳು ರೂಪನೆ ಆಗ್ತವೆ. ಯಾಕಂದ್ರೆ ಗಿಡ ಸಣ್ಣ ಹಂತದಲ್ಲಿದೆ, ಕೆಲವೊಂದ್ ಕಡೆ ಎಲ್ಲ 2-3 ವರ್ಷ ಹಂತದಲ್ಲಿದೆ. ಬಹಳಷ್ಟು ರೈತರು ಆಕಾರ ಕೊಟ್ಟಿದ್ದಾರೆ, ಕಪನೂರು ಭಾಗದಲ್ಲಿ ನೋಡಿದ್ದೇವೆ ಆಕಾರ ಕೊಟ್ಟಿದ್ದಾರೆ, ದೊಡ್ಡ ಮರ ಆಗಿ ಬೆಳೆದಿಲ್ಲ ಅವರು. 4-5 ವರ್ಷದಿಂದ ಒಂದು ಆಕಾರ ಕೊಡೋದ್ರಿಂದ ಅವರು ನುಗ್ಗೆಯಲ್ಲಿ ಉತ್ತಮ ಇಳುವರಿ ಕೂಡ ತಗೊಳ್ತಾ ಇದ್ದಾರೆ. ಇನ್ನೊಂದು ನಾವು ನೋಡ್ತಾ ಇದ್ದೇವೆ, ಕೊತ್ತಂಬರಿ ಪುದೀನ ಕೂಡ ಡಿಮಾಂಡಿಂಗ್ ಇರೋದ್ರಿಂದ ರೈತರು ಇಲ್ಲಿ ಕೂಡ ಅಷ್ಟೇ ಜಾಸ್ತಿಯಾಗಿ ಬೋರ್ವೆಲ್ ನೀರು ಕೊಟ್ಟಂತ ರೈತರುಗಳು ಕಡಿಮೆ ಪ್ರಮಾಣದಲ್ಲಿ ಬೋರ್ವೆಲ್ ನೀರು ಕೊಡಬೇಕಾಗುತ್ತೆ. ಬಾವಿ ನೀರಲ್ಲಿ ಕೂಡ ಒಳ್ಳೆ ರೆಸ್ಪಾನ್ಸ್ ಇರೋದ್ರಿಂದ ಸಾಲ್ಟ್ ಕಂಟೆಂಟ್ ಕೂಡ ಪರೀಕ್ಷೆ ಮಾಡೋದು ಒಳ್ಳೇದು. ಈ ಹಿಂದೆನೂ ನಾವು ಹೇಳಿದ್ದೇವೆ, ಯಾಕಂದ್ರೆ ಬಹಳಷ್ಟು ನಮ್ಮ ಕಲಬುರಗಿ ನಗರಕ್ಕೆ ಅಕ್ಕಪಕ್ಕದ ಹಳ್ಳಿಗಳಂದ್ರೆ ಅಷ್ಟಗ ಜಂಬಗ ಕಡನಿ ಮೇಲ್ಕುಂದ ಹಡಗಿಲ ಹಾರತಿ ಈ ಭಾಗದಿಂದ ಬಹಳಷ್ಟು ಕೊತ್ತಂಬರಿ ಬರ್ತವೆ. ಇಲ್ಲಿ ಕೂಡ ನಾವು ಡಿಸ್ಕಲರೇಷನ್ ಕಲರ್ ಚೇಂಜ್ ಆಗುದು ಕಾಣ್ತಾ ಇದ್ದೇವೆ. ಸೊ ಸಾಲ್ಟ್ ರಿಯಾಕ್ಷನ್ ಇರೋದ್ರಿಂದ ಮಣ್ಣು ಮತ್ತೆ ನೀರಿನ ಪರೀಕ್ಷೆ ಮಾಡ್ಕೊಂಡ್ಬಿಟ್ಟು ಯೋಗ್ಯವಾಗಿ ಎರೆಹುಳ ಗೊಬ್ಬರವನ್ನು ಕೊಟ್ಟಾಗ ಮಾತ್ರ ಈ ಒಂದು ನ್ಯೂನತೆಯನ್ನು ಕಡಿಮೆ ಮಾಡಬಹುದು. ಅದೇ ರೀತಿ ಬೇರೆ ಬೇರೆ ಹಳ್ಳಿಗಳಲ್ಲಿ ಅಥವಾ ತಾಲೂಕುಗಳಲ್ಲಿ ರೈತ ದಿನಾಚರಣೆಯನ್ನು ಕೂಡ ನಾವು ನಿನ್ನೆ ಆಚರಿಸಿದ್ದೇವೆ. ಇಎಡಿ ಆಫೀಸ್ಗಳಲ್ಲಿ ಸಂಪನ್ಮೂಲ ವಿಜ್ಞಾನಿಗಳು ಕೂಡ ಅಲ್ಲಲ್ಲಿ ಹೋಗಿದ್ದೇವೆ. ರೈತ ದಿನಾಚರಣೆಯ ಮಹತ್ವ ಅದರ ಒಂದು ಸಂಕ್ಷಿಪ್ತ ವರದಿಯನ್ನು ಕೂಡ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರು ಕೊಡಬೇಕಾಗಿ ಕೇಳುತ್ತೆ. ಎಲ್ಲರಿಗೂ ತಿಳಿದ ಹಾಗೆ ಭಾರತದ ಮೂಲ ಕಸಬು ಕೃಷಿಯಾಗಿದೆ. ಆದ ಕಾರಣ ರೈತರ ದಿನಾಚರಣೆಯನ್ನು ಮಾಡುವುದು ಬಹಳ ಮಹತ್ವದಾಗಿದೆ. ಈ ರೈತ ದಿನಾಚರಣೆಯನ್ನು ದೇಶದ ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಅವರು ಗೌರವಾರ್ಥವಾಗಿ ಈ ದಿನವನ್ನು ಆಯೋಜಿಸಲಾಗಿದೆ. ಅವರು ದೇಶದ 5ನೇ ಪ್ರಧಾನಿಯಾಗಿದ್ದರು. ಅವರು ಈ ಪದವಿಯನ್ನು ಪ್ರಧಾನಿಯಾಗಿ ಜುಲೈ 28, 1979 ಜನವರಿ 14 ಮಾತ್ರ ಹೊಂದಿದ್ದರು. ಆದರೆ ಈ ಸಮಯದಲ್ಲಿ ಅವರು ರೈತರ ಹಿತಾಸಕ್ತಿಗಳನ್ನು ಗಮನದಲ್ಲಿಟ್ಟುಕೊಂಡು ಅನೇಕ ನೀತಿಗಳನ್ನು ಮಾಡಿದರು. ಚೌಧರಿ ಚರಣ್ ಸಿಂಗ್ ಅವರ ಅನೇಕ ನೀತಿಗಳು ರೈತರ ಹಿತಾಸಕ್ತಿಗಳನ್ನು ಕಾಪಾಡುವುದಲ್ಲದೆ ಭೂ ಮಾಲೀಕರನ್ನು ಒಗ್ಗೂಡಿಸಲು ಮತ್ತು ಹೋರಾಡಲು ಪ್ರೇರೇಪಿಸಿತು. ಅವರು ನಿಜವಾಗಿಯೂ ಜೈ ಜವಾನ್ ಜೈ ಕಿಸಾನ್ ಅನ್ನು ಅನುಸರಿಸಿದರು. ಅವರು ಬರಹಗಾರರಾಗಿದ್ದರು ಮತ್ತು ರೈತರ ಸಮಸ್ಯೆಗಳು ಮತ್ತು ಅವುಗಳ ಪರಿಹಾರಗಳ ಬಗ್ಗೆ ಪುಸ್ತಕಗಳನ್ನು ಬರೆಯಲು ತಮ್ಮ ಬರವಣಿಗೆಯನ್ನು ಬಳಸಿದರು. ಮತ್ತು ಈ ರೀತಿಯಾಗಿ ಅವರು ರೈತರ ಜೀವನ ಮಟ್ಟವನ್ನು ಸುಧಾರಿಸಲು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದರು. ದೇಶದ ಸಾಮಾನ್ಯ ರೈತರಲ್ಲಿ ಸದಾ ಜನಪ್ರಿಯವಾಗಿರುವ ಈ ನಾಯಕರ ಜನ್ಮ ದಿನಾಚರಣೆಯನ್ನು ರೈತ ದಿನಾಚರಣೆಯಾಗಿ ಆಚರಿಸಲು ನಿರ್ಧರಿಸಲಾಗಿತ್ತು. ಇದೇ ತರ ರೈತ ದಿನಾಚರಣೆಯನ್ನು ಎಲ್ಲಾ ತಾಲೂಕುಗಳಲ್ಲಿ ಹೇಗೆ ಮಾಡಿದ್ದಾರೆ ಅಂತ ಹೇಳಿ ಜಹೀರ್ ಸರ್ ನಿಮಗೆ ವಿಸ್ತಾರವಾಗಿ ಹೇಳಿಕೊಡುತ್ತಾರೆ. ನಾವು ಕೂಡ ರೈತ ದಿನಾಚರಣೆಯನ್ನು ಅಫಜಲ್ಪುರ ಎಡಿ ಆಫೀಸ್ ಅಲ್ಲಿ ಕೂಡ ಆಚರಿಸಿದೆವು. ವಿಜ್ಞಾನಿಯಾಗಿ ನಾನು ಕೂಡ ಅಲ್ಲಿ ಪಾರ್ಟಿಸಿಪೇಟ್ ಆಗಿದೆ. ಒಂದು 6 ಜನ ಒಳ್ಳೆ ರೈತರಿಗೆ ಸಮಗ್ರ ಕೃಷಿ ಪದ್ಧತಿ ಆಗುವಂತಹ ರೈತರಿಗೂ ಕೂಡ ಪ್ರಶಸ್ತಿಯನ್ನು ಕೂಡ ಕೃಷಿಕ ಸಮಾಜ ಮತ್ತು ಕೃಷಿ ಇಲಾಖೆಯಿಂದ ಕೂಡ ಕೊಡಲಾಯಿತು. ಸೊ ಡಾಕ್ಟರ್ ಗಡಿದ್ಮನಿ ಅವರು ಅತ್ಯುತ್ತಮವಾಗಿ ಕಬ್ಬು ಒಂದು ಕ್ಷೇತ್ರವನ್ನು ಕೂಡ ಅಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಆತನೂರು ಭಾಗದಲ್ಲಿ, ಮಲ್ಲಾಬಾದ್ ಮಧ್ಯ ಭಾಗದಲ್ಲಿ. ಯಾಕಂದ್ರೆ ನಮ್ಮ ಭಾಗದಲ್ಲಿ ಕಬ್ಬು ಉತ್ತಮವಾಗಿ ಬೆಳಿಬೇಕಂದ್ರೆ ಕೆಲವೊಂದೇ ಎಕ್ಸಾಂಪಲ್ ಗಳಿವೆ. ಅದರಲ್ಲಿ ನಾವು ಪಟ್ನಾ ಕ್ರಾಸ್ ಅಲ್ಲಿ ಇರತಕ್ಕಂತ ನಮ್ಮ ಶಿವಶರಣಪ್ಪ ಬುಳ್ಳವರು ಕೂಡ ಅತ್ಯಂತ ಯಶಸ್ವಿಯಾಗಿ ಬೆಳೆದಾರೆ. ಎಕ್ಸ್ಪೆಕ್ಟೇಷನ್ ಕೂಡ 15-20 ದಿನದಲ್ಲಿ ಕಟಾವ್ ಆಗುವ ಸ್ಥಿತಿ ಇರೋದ್ರಿಂದ ಪಟ್ನಾ ಟೋಲ್ ಗೇಟ್ ನಿಂದ ಸ್ವಲ್ಪ ಮುಂಚೆನೆ ಇರತಕ್ಕಂತ ಒಂದು ಒಳ್ಳೆ ಕ್ಷೇತ್ರವನ್ನು ಕೂಡ ನಾವು ನೋಡಿದ್ದೇವೆ. ಅಂದ್ರೆ ಸಾವಯವ ರೀತಿಯಲ್ಲಿ ಯಾವ ರೀತಿ ಬೆಳಿಬೇಕು ಅಂತ ಅವರು ಮಾದರಿ ಕೂಡ ಆಗಿದ್ದಾರೆ. ಆದಮೇಲೆ ಒಂದು ಪಿಟ್ ಸಿಸ್ಟಮ್ ಅನ್ನು ಕೂಡ ಅವರು ಅಳವಡಿಸಿದ್ದಾರೆ, ರಿಂಗ್ ಸಿಸ್ಟಮ್ ಅಲ್ಲಿ ಕೂಡ ಅಳವಡಿಸಿದ್ದಾರೆ. ಆಮೇಲೆ ನಾವು ಅಲ್ಲಿ ರೈತ ದಿನಾಚರಣೆಯಲ್ಲಿ ಬಹಳಷ್ಟು ರೈತರಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ವಿ. ಯಾಕಂದ್ರೆ ಸದಿ ಎಣ್ಣೆಯ ಬಳಕೆ 4-5 ಸಲ ಹೊಡೆದಾರೆ ತೊಗರಿಯಲ್ಲೆಲ್ಲ ಮತ್ತೆ ಕಡಲೆಯಲ್ಲೆಲ್ಲ, ಇದು ಕೂಡ ವ್ಯತಿರಿಕ್ತ ಪರಿಣಾಮ ಬೀಳುತ್ತೆ ಅಂತ ಕೂಡ ನಾವು ಒಂದು ಕಿವಿ ಮಾತು ಹೇಳಿದ್ದೇವೆ ರೈತರಿಗೆ ರೈತ ದಿನಾಚರಣೆಯಲ್ಲಿ. ಯಾಕಂದ್ರೆ ಒನ್ ಟೈಮ್ ಬರೆದ್ರೆ ಪರವಾಗಿಲ್ಲ, ಇದು 15 ದಿನಕ್ಕೊಮ್ಮೆ ಸದಿ ಬರುತ್ತೆ, ಕಷ್ಟ ಜಾಸ್ತಿ ಆಗಿದಂತ ವ್ಯಾಪಕವಾಗಿ ಅದನ್ನೇ ಮಾಡಿದಾಗ ಜಿಂಕ್ ಕಡಿಮೆ ಆಗುತ್ತೆ, ಬೋರಾನ್ ಕಡಿಮೆ ಆಗುತ್ತೆ, ಪೊಟ್ಯಾಸ್ ಮತ್ತು ಫಾಸ್ಫರಸ್ ಸಪ್ಲೈ ಕೂಡ ಆಗಲ್ಲ ಗಿಡಗಳಿಗೆ. ಸೊ ಅದಕ್ಕೋಸ್ಕರ ಯಾವುದೇ ಒಂದು ಕಸದ ಎಣ್ಣೆ ಸದಿ ಎಣ್ಣೆ ವೀಡ್ ಸೈಡ್ ಇರಲಿ, ಒಂದು ಏನು ಶಿಫಾರಸಿದೆ ಅಷ್ಟು ಮಾತ್ರ ಬಳಕೆ ಮಾಡಬೇಕು. ಜಾಸ್ತಿ ಆದ್ರೆ ಎಲ್ಲ ಮಣ್ಣಿನ ರಚನೆಗೂ ಎಫೆಕ್ಟ್ ಆಗ್ತದೆ. ನಾವು ನೋಡ್ತಾ ಇದ್ದೇವೆ ಪ್ಲಾಸ್ಟಿಕ್ ಬ್ಯಾನ್ ಮಾಡಬೇಕು, ಪ್ಲಾಸ್ಟಿಕ್ ಸರ್ಕಾರ ಬಹಳಷ್ಟು ಪ್ಲಾನ್ ಮಾಡ್ತಾ ಇದೆ. ಅದೇ ರೀತಿ ನಾವು ಕಸದ ಎಣ್ಣೆ ಕೂಡ ಅಗತ್ಯ ಇದ್ದಲ್ಲಿ ಮಾತ್ರ ಸಿಂಪಡಣೆ ಮಾಡಬೇಕಾಗುತ್ತೆ. ಆಮೇಲೆ ರೈತರು ಹೇಳ್ತಾರೆ ಕಬ್ಬು ಕಟಾವು ಮಿಷಿನ್ ಬಂದ ಮೇಲೆ ಕೆಲವೊಂದ್ ಕಡೆ ವ್ಯಾಪಕವಾಗಿ ಅಲ್ಲಿ ಕೂಡ ಅಫಜಲ್ಪುರ ಭಾಗದಲ್ಲಿ ಕೂಡ ಯೂಸ್ ಆಗ್ತಾ ಇದೆ ಕಬ್ಬು ಕಟಾವು ಮಿಷಿನ್. ಆ ಭಾಗದಲ್ಲಿ ಕೂಡ ಒಂದು ಯಶಸ್ವಿಯಾಗಿ ಲೇಬರ್ ಪ್ರಾಬ್ಲಮ್ ಗಳನ್ನು ಸೇವಿಂಗ್ ಮಾಡಿದ್ರೆ ಬಹುಶಃ ಟನೇಜ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೂ ಪರವಾಗಿಲ್ಲ, ಲೇಬರ್ ಪ್ರಾಬ್ಲಮ್ ಗಳನ್ನು ಸೇವಿಂಗ್ ಮಾಡಬೇಕು ಅಂತ ಕೂಡ ರೈತರ ಒಂದು ಹಿತ ನುಡಿಯಾಗಿದೆ. ಯಾಕಂದ್ರೆ ಒಟ್ಟಾರೆಯಾಗಿ ನಾವು ನೋಡಬೇಕಾದ್ರೆ ರೈತ ದಿನಾಚರಣೆಯಲ್ಲಿ ಒಂದು 2-3 ಇಂಪಾರ್ಟೆಂಟ್ ಸಂದೇಶವನ್ನು ಕೂಡ ಬರುವ ವರ್ಷ ಸಿರಿಧಾನ್ಯ ವರ್ಷ ಇರುವುದರಿಂದ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರು ಸಿರಿಧಾನ್ಯದ ಒಂದು ಮಹತ್ವ ಕೂಡ ವಿವರಿಸಬೇಕಾಗಿ ನಮ್ಮ ಕೇಳುಗರಿಗೆ ಬಹಳ ಇಂಪಾರ್ಟೆಂಟ್ ಇದೆ ಸಿರಿಧಾನ್ಯ. ನಾವು ನಿನ್ನೆ ಕೂಡ ಬಹಳಷ್ಟು ಫಂಕ್ಷನ್ ಅಲ್ಲಿ ಸಿರಿಧಾನ್ಯದ ಪ್ರಾಡಕ್ಟ್ ಗಳನ್ನು ಕೂಡ ನಾವು ಡಿಸ್ಪ್ಲೇ ಮಾಡಿದ್ದೇವೆ. ಅದೇ ರೀತಿ ಪ್ರವೀಣ್ ಕುಮಾರ್ ಅವರು ಸಿರಿಧಾನ್ಯದ ಮಹತ್ವ ಕೂಡ ಕುರಿತು ಹೇಳಬೇಕಾಗಿ ಕೇಳಿ. ಎಲ್ಲರಿಗೂ ಗೊತ್ತಿರುವ ಹಾಗೆ ಪ್ರಪಂಚದಲ್ಲಿ ಈಗಿನ ದಿನಗಳಲ್ಲಿ ಹೆಚ್ಚು ಜನರು ಸಿರಿಧಾನ್ಯಗಳ ಬಳಕೆಗೆ ಒತ್ತು ಕೊಡುತ್ತಿದ್ದಾರೆ ಮತ್ತು ಅವುಗಳನ್ನು ಸಮೃದ್ಧವಾಗಿ ಬೆಳೆಸಿ ಆಹಾರವಾಗಿ ಸೇವಿಸುತ್ತಿದ್ದಾರೆ. ಸಿರಿಧಾನ್ಯವು ಮಾನವನಿಗೆ ತಿಳಿದಿರುವ ಹಳೆಯ ಆಹಾರಗಳಲ್ಲಿ ಒಂದಾಗಿದೆ. ಸಿರಿಧಾನ್ಯ ಒಂದು ಸಣ್ಣ ಬೀಜದ ಹುಲ್ಲಿನ ಗುಂಪಾಗಿದೆ. ಇದನ್ನು ಏಕದಳ ಬೆಳೆಯಾಗಿ ಬೆಳೆಯುತ್ತಾರೆ. ವಿಶ್ವಾದ್ಯಂತ ವ್ಯಾಪಕವಾಗಿ ಬೆಳೆಯಲಾಗುತ್ತದೆ. ಸಿರಿಧಾನ್ಯವು ಪೌಷ್ಟಿಕಾಂಶ ಹೊಂದಿದೆ, ಸುಸ್ಥಿರ ಆಹಾರವಾಗಿದೆ. ಸಿರಿಧಾನ್ಯಗಳನ್ನು ಕೆಟ್ಟ ಹವಾಮಾನದ ಸ್ಥಿತಿ ಇದ್ದಾಗಲೂ ಬೆಳೆಯಬಹುದು. ಆದ್ದರಿಂದ ಇವು ಭವಿಷ್ಯದ ಬೆಳೆಗಳಾಗಿವೆ. ಇವುಗಳಲ್ಲಿ ಫೈಬರ್ ಅಂಶ ಹೆಚ್ಚಾಗಿದೆ, ಕಾರ್ಬೋಹೈಡ್ರೇಟ್ ಮೊತ್ತ ಒಂದೇ ಆಗಿರುತ್ತದೆ, ಹೆಚ್ಚು ನಾರಿನಂಶ ಇರುವುದರಿಂದ ಜಾಸ್ತಿ ಹೊತ್ತು ಹೊಟ್ಟೆ ತುಂಬಿದ ಹಾಗೆ ಆಗಿರುತ್ತದೆ. ಸಿರಿಧಾನ್ಯ ಹೆಚ್ಚು ಪ್ರೋಟೀನ್ ಅಂಶ ಹೊಂದಿದೆ, ಹಾಗಾಗಿ ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸುತ್ತದೆ. ವಿವಿಧ ಸಿರಿಧಾನ್ಯಗಳಾದಂತ ಊದಲು, ಬರಗು, ಕೊರಲೆ, ಹರಕು, ಸಜ್ಜೆ, ಈ ಬೆಳೆಗಳಲ್ಲಿ ಪ್ರೋಟೀನ್ ಅಂಶ, ನಾರಿನಂಶ, ಖನಿಜಾಂಶ, ಕಬ್ಬಿಣ ಮತ್ತು ಕ್ಯಾಲ್ಸಿಯಂ ಹೇಗಿರುತ್ತದೆ ಅಂತೇಳಿ ನಿಮಗೆ ತಿಳಿಸುತ್ತೇನೆ. ಊದಲಲ್ಲಿ ಪ್ರೋಟೀನ್ ಅಂಶ 11.2% ಇರುತ್ತೆ, ನಾರಿನಂಶ 10%, ಖನಿಜಾಂಶ 4.4%, ಕಬ್ಬಿಣ ಅಂಶ 15.2%, ಕ್ಯಾಲ್ಸಿಯಂ 11%. ಬರಗಿನಲ್ಲಿ ಪ್ರೋಟೀನ್ ಅಂಶ 12.5%, ನಾರಿನಂಶ 2.2%, ಖನಿಜಾಂಶ 1.9%, ಕಬ್ಬಿಣ 0.8%, ಕ್ಯಾಲ್ಸಿಯಂ 14% ಇರುತ್ತೆ. ಕೊರಲೆಯಲ್ಲಿ 4% ಪ್ರೋಟೀನ್, ನಾರಿನಂಶ 18.35%, ಕಬ್ಬಿಣಾಂಶ 10%, ಕ್ಯಾಲ್ಸಿಯಂ 0.12%. ಹರಕುನಲ್ಲಿ ಪ್ರೋಟೀನ್ ಅಂಶ 8.3%, ನಾರಿನಂಶ 9%, ಖನಿಜಾಂಶ 2.6%, ಕಬ್ಬಿಣ 0.5%, ಕ್ಯಾಲ್ಸಿಯಂ 27%. ಅದೇ ತರ ಸಜ್ಜೆಯಲ್ಲಿ 10.6% ಪ್ರೋಟೀನ್, ನಾರಿನಂಶ 1.3%, ಖನಿಜಾಂಶ 2.3%, ಕಬ್ಬಿಣಾಂಶ 16.9%, ಕ್ಯಾಲ್ಸಿಯಂ ಅಂಶ 38%. ಅದೇ ರೀತಿ ನಾವು ಸಮೀಕ್ಷೆ ಕಾರ್ಯಕ್ರಮದಲ್ಲಿ ಕೆಲವೊಂದು ಕಾಳ್ನೂರು, ಸರಡಗಿ, ಸಣ್ಣೂರು ಭಾಗದಲ್ಲಿ ಕೂಡ ಉಳ್ಳಗಡ್ಡೆ ಮತ್ತೆ ಮಾವುದು ಕೆಲವೊಂದು ಪ್ರಾಬ್ಲಮ್ ಗಳನ್ನು ನೋಡಿದ್ದೇವೆ. ಅದೇ ರೀತಿ ಮ್ಯಾಂಗೋ ಮಾವು ಈ ವರ್ಷ ಮಾವು ಆಗುತ್ತಾ ಇಲ್ವಾ ಎಂಬ ಪ್ರಾಬ್ಲಮ್ ಅಲ್ಲಿ ರೈತರು ಇದ್ದಾರೆ. ಯಾಕಂದ್ರೆ ಡಿಲೇ ಆಗ್ತಾ ಇದೆ, ಮಳೆ ಜಾಸ್ತಿ ಆಗಿದ್ರಿಂದ, ಹವಾಮಾನ ಏರುಪೇರು ಆಗಿದ್ರಿಂದ ಡಿಲೇ ಆಗ್ತಾ ಇದೆ. ಒಂದು 15-20 ದಿನ ಲೇಟ್ ಆಗುವ ಕಾರ್ಯಕ್ರಮಗಳು ಆಗಿದೆ. ಕೆಲವೊಂದ್ ಕಡೆ ಆಲ್ಟರ್ನೇಟಿಂಗ್ ಬೇರಿಂಗ್ ಸಿಂಪ್ಟಮ್ ಗಳು ನಾವು ನೋಡ್ತಾ ಇದ್ದೇವೆ. ಒಂದು ವರ್ಷ ಮಾವು ಬಿಟ್ಟರೆ ಇನ್ನೊಂದು ವರ್ಷ ಫಸಲು ಬರುತ್ತೆ, ಈ ರೀತಿ ಆಗ್ತಾ ಸನ್ನಿವೇಶ ನೋಡ್ತಾ ಇದ್ದೇವೆ. ಇನ್ನೊಂದು ಪ್ರಾಬ್ಲಮ್ ಅಂದ್ರೆ ನಮಗೆ ಬೂದಿ ರೋಗದ ಎಚ್ಚರಿಕೆ ಇರಬೇಕಾಗುತ್ತೆ. ಮಾವಿನ ಏನು ಆರಂಭ ಆಗ್ತಾ ಇದೆ ಆ ಟೈಮಲ್ಲಿ ಕೂಡ ಅಲ್ಪ ಸ್ವಲ್ಪ ಕೆಲವೊಂದ್ ಕಡೆ ಬಿಟ್ಟಿದೆ, ಆ ಟೈಮಲ್ಲಿ ಕೂಡ ಎಚ್ಚರಿಕೆಯಿಂದ ಇರಬೇಕಾದ್ರೆ ವೆಟೆಬಲ್ ಸಲ್ಫರ್ ನೀರಿನಲ್ಲಿ ಕರಗುವ ಗಂಧಕ 3 ಗ್ರಾಂ ಪ್ರತಿ ಲೀಟರ್ ಹಾಕೊಂಡ್ಬಿಟ್ಟು ಸಿಂಪಡಣೆ ಮಾಡಬೇಕಾಗುತ್ತೆ. ಅಲ್ಲಿ ನಾವು ಉದ್ರೋಗವನ್ನು ಹತೋಟಿ ಮಾಡಬಹುದು. ಮೆಣಸಿನಕಾಯಿಯಲ್ಲಿ ವ್ಯಾಪಕವಾಗಿ ಥ್ರಿಪ್ಸ್ ಕಾಟ ಜಾಸ್ತಿ ಆಗ್ತಾ ಇದೆ, ಆಮೇಲೆ ಹೇನುಗಳ ಕಾಟ ಆಗಿದೆ, ಇದನ್ನು ಕೂಡ ನಾವು ನೋಡಿದ್ದೇವೆ. ಅಲ್ಲಲ್ಲಿಯೂ ಇಲ್ಲಿನೂ ಅಷ್ಟೇ, ಬೇವಿನ ಎಣ್ಣೆ 2 ml ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಬೇಕು. ಬರೇ ರಾಸಾಯನಿಕದಲ್ಲಿ ಥ್ರಿಪ್ಸ್ ಕಾಟ ಕಂಟ್ರೋಲ್ ಆಗಲ್ಲ. ಬಹಳಷ್ಟು ರೈತರು ಬೆವೇರಿಯಾ ಕೂಡ ಯೂಸ್ ಮಾಡ್ತಾರೆ 3 ಗ್ರಾಂ ಪರ್ ಲೀಟರ್ ಹಾಕೊಂಡು, ರಾಯಚೂರು ರಾಯಚೂರು ಕೃಷಿ ವಿಷಯದಲ್ಲಿ ಇದು ಕೂಡ ಸಿಗ್ತಾ ಇದೆ. ಆಮೇಲೆ ರೈತರು ಎಲ್ಲಿ ಮುದುಡಿ ರೋಗ ಬರ್ತಾ ಇದೆಯಾ ಅಲ್ಲಿ ಕೂಡ ಒಂದು ಯೆಲ್ಲೋ ಸ್ಟಿಕ್ಕಿ ಟ್ರಾಪ್ಸ್ ಹಳದಿ ಮೋಹಕ ಬೆಳೆಗಳನ್ನು ಅಲ್ಲಲ್ಲಿ ಎಕರೆಗೆ ಒಂದು 10-12 ಹಾಕಬೇಕಾಗುತ್ತೆ. ಅವಾಗ ಸಮಗ್ರವಾಗಿ ಒಂದು ರಸ ಇರುವ ಕೂಟ ಎಲೆಗಳೇನೆ ಡೈರೆಕ್ಟ್ ಆಗಿ ಅಟ್ಯಾಚ್ ಆಗಲ್ಲ, ಅದು ಬಂದುಬಿಟ್ಟು ಹಳದಿ ಅಂಟು ಬೆಳೆಗೆ ಗಮ್ ಇರುತ್ತೆ, ಅದರಲ್ಲಿ ಸ್ಟಿಕ್ ಆನ್ ಆಗುತ್ತೆ. ಅದೊಂದು ಕೂಡ ಒಂದು ಮಾಡಬೇಕಾಗುತ್ತೆ. ಯಾಕಂದ್ರೆ ಸಮ್ಮರ್ ಬರುವ ದಿನಗಳಲ್ಲಿ ಹೀಟ್ ಜಾಸ್ತಿ ಇರುವುದರಿಂದ ಕೆಲವೊಂದು ಬೆಳೆದಂತ ಮೆಣಸಿನಕಾಯಿ ಜನವರಿ ಲಾಸ್ಟ್ ವರೆಗೆ ಹೋಗ್ತಾ ಇದೆ. ಈಗಾಗಲೇ ಕೆಲವರಿಗೆ ಹಾರ್ವೆಸ್ಟ್ ಸ್ಟಾರ್ಟ್ ಆಗ್ತದೆ, ಸೊ ಕೆಲವು ಫೆಬ್ರವರಿವರೆಗೆ ಹೋಗುವ ಸಾಧ್ಯತೆ ಇರುವುದರಿಂದ ಅವರು ಕೂಡ ಎಚ್ಚರಿಕೆಯಿಂದ ನೋಡಬೇಕಾಗುತ್ತೆ. ಇನ್ನೊಂದು ಉಳ್ಳಗಡ್ಡೆ, ಆನಿಯನ್, ಈರುಳ್ಳಿ ಕೂಡ ನಾವು ಅಂಗಮಾರಿ ರೋಗ ಅಂದ್ರೆ ಪರ್ಪಲ್ ಬಾಚ್ ಅಲ್ಲಲ್ಲಿ ಕೂಡ ನೋಡ್ತೇವೆ, ಮೇಲೆ ಸುಟ್ಟಂಗೆ ಕಾಣ್ತಾ ಇದೆ, ಅಲ್ಲಿಂದ ಕಟ್ ಆಗಿ ಬೀಳ್ತಾ ಇದೆ, ಇದು ಬಹಳಷ್ಟು ಅಲ್ಲಲ್ಲಿ ಸ್ಟಾರ್ಟ್ ಆಗಿದೆ. ರೈತರು ಅಷ್ಟೇ ಟ್ರೈಕೋಡರ್ಮ 5 ಗ್ರಾಮ್ ಪ್ರತಿ ಲೀಟರ್ ಹಾಕೊಂಡ್ಬಿಟ್ಟು ಸ್ಪ್ರೇ ಮಾಡಬೇಕಾಗುತ್ತೆ, ಅಥವಾ ಡೈಫೆನಕೋನಜಾಲ್ 1/2 ml 1/2 ml ಅಥವಾ ಕ್ಲೋರೋಥಲಿನ್ 2 ಗ್ರಾಮ್ ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಈ ರೋಗವನ್ನು ಹತೋಟಿ ಮಾಡಬಹುದು. ಯಾಕಂದ್ರೆ ಗಂಧಕ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಇದೆ, ಸಲ್ಫರ್ ಬಹಳಷ್ಟು ಇಂಪಾರ್ಟೆಂಟ್ ಇದೆ, ನಮಗೆ ಕಣ್ಣೀರು ಬರುತ್ತೆ ಉಳ್ಳಗಡ್ಡೆ ಕಟ್ ಮಾಡುವಾಗ. ಆದ್ರೆ ಅದನ್ನು ಕೂಡ ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಇರಬೇಕಾದ್ರೆ ನಮಗೆ ಸಲ್ಫರ್ ಇರತಕ್ಕಂತ ಗಂಧಕ ಇರತಕ್ಕಂತ ಫರ್ಟಿಲೈಸರ್ ಗಳು 1.5 ತಿಂಗಳಲ್ಲಿ ಕೊಟ್ಟಲ್ಲಿ ಕೂಡ ಗಡ್ಡೆ ಬೆಳವಣಿಗೆ ಆಗುತ್ತೆ. ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್ ಇರತಕ್ಕಂತ ಪ್ರಾಡಕ್ಟ್ ಗಳು 40 kg ಬ್ಯಾಗ್ 50 kg ಬ್ಯಾಗ್ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ. ಆಮೇಲೆ ಸಲ್ಫರ್ ಕೂಡ ಸಿಗ್ತಾ ಇದೆ, ಅದನ್ನು ಕೂಡ 1.5 ತಿಂಗಳಲ್ಲಿ ಹಾಕಿದಾಗ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ. ಗಡ್ಡೆ ಬೆಳವಣಿಗೆ ಜಾಸ್ತಿ ಆಗುತ್ತೆ, ಬರುವಂತ ಏರುಪೇರುಗಳಿಗೆ ಕೂಡ ಹವಾಮಾನ ವೈಪರೀತ್ಯ ಕೂಡ ರೈತರು ವ್ಯವಸ್ಥಿತವಾಗಿ ಬೆಳಿಬಹುದಾಗಿದೆ. ಇದು ಕೂಡ ನಾವು ತಂತ್ರಜ್ಞಾನ ಅಳಿಸಿಕೊಳ್ಬೇಕಾಗುತ್ತೆ. ಎಲ್ಲಿ ಉಳ್ಳಗಡ್ಡೆ ಬೆಳಿತೀರಿ, ಸರೌಂಡಿಂಗ್ ಆಗಿ ಬಿಳಿಜೋಳಗಳನ್ನು ಕೂಡ ಹಾಕಿದರೆ ರೈತರು ಅಲ್ಲಲ್ಲಿ ಕೂಡ ನಾವು ಸರ್ವೆಯಲ್ಲಿ ನೋಡಿದ್ವಿ, ವ್ಯಾಪಕವಾಗಿ ನೋಡಿದಾಗ ಬೇರೆ ಕಂಪೇರ್ ಮಾಡಿದ್ರೆ ಅವರಿಗೂ ಕೂಡ ರೋಗ ಕಡಿಮೆ ಇದೆ. ಸೊ ಅದರದ್ದು ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಬಹುದು. ಆಮೇಲೆ ಶೇಂಗಾ ಕೂಡ ನೋಡಿದ್ದೇವೆ, ಗ್ರೌಂಡ್ ನಟ್, ಅಲ್ಲಿ ಕೂಡ ಲೀಫ್ ಮೈನರ್ ಜಾಸ್ತಿ ಆಗ್ತದೆ, ಎಲ್ಲೆಲ್ಲ ಸುರುಳಿ ಸುರುಳಿ ಸುಚ್ಕೊಂಡಿದೆ, ಸುರುಳಿ ಪೂಚಿ ರೋಗ ಬರ್ತಾ ಇದೆ. ಅದು ಕೂಡ ರೈತರಿಗೆ ಡೈಕ್ಲೋರೋವಾಸ್ ನ್ಯೂವಾನ್ ಬ್ಯಾನ್ ಆಗಿದೆ, ಅದರ ಬದಲಾಗಿ ಪ್ರೊಫೆನಫಾಸ್ 2 ml ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಈ ಸುರುಳಿ ಪೂಚಿ ರೋಗವನ್ನು ಹತೋಟಿ ಮಾಡಬಹುದು ಶೇಂಗಾದಲ್ಲಿ. ಆಮೇಲೆ ನಮಗೆ ರಾಜ್ಮಾ ಸೀಡ್ಸ್ ಒಂದು 5-6 ಫೀಲ್ಡ್ ಗಳು ಹಾಕಿದ್ದಾರೆ, ಬೋಸ್ಗಾ ಕ್ರಾಸ್ ಅಲ್ಲೇ ರಾಜ್ಮಾ ಸೀಡ್ಸ್ ಉಮರ್ಗಾ ಮಾರ್ಕೆಟ್ ಇಂದ ತಂದು ಕೂಡ ಕಿಡ್ನಿ ಸೀಡ್ಸ್ ಗಳು ಹಾಕಿದ್ದಾರೆ, ಇದು ಬೀನ್ಸ್ ಟೈಪ್ ಬರ್ತಾ ಇದೆ, ಇದು ಕೂಡ ಫ್ಲವರಿಂಗ್ ಸ್ಟೇಜ್ ಅಲ್ಲಿ ಇದೆ, ಯಾಕಂದ್ರೆ ಅಲ್ಲಲ್ಲಿ ಹೊಸ ಬೆಳೆ ಕೂಡ ರೈತರು ಹೋಗ್ತಾ ಇದಾರೆ. ಇನ್ನೊಂದು ಸೋಯಾಬೀನ್ ಅಲ್ಲಿ ಎಲೆ ತಿನ್ನುವ ಹುಳಗಳನ್ನು ನಾವು ನೋಡ್ತಾ ಇದ್ದೇವೆ, ಅಂಬಲಗ ಭಾಗದಲ್ಲಿ ಎಲ್ಲಾ ಎಲೆಗಳೆಲ್ಲ ತುಳಿಸಿಕೊಂಡು ಬಿಟ್ಟು ತಿಂತಾ ಇದೆ. ಇಲ್ಲಿ ಕೂಡ ರೈತರು ಶಿಫಾರಸು ಇರತಕ್ಕಂತಹ ಡೈಮಿಥೇಟ್ ರೋಗಾರನ್ನು 2 ml ಪ್ರತಿ ಲೀಟರ್ ಹಾಕೊಳ್ಳಿ, ಅಥವಾ ಇಮಾಮೆಕ್ಟಿನ್ ಬೆನ್ಜೋಯೇಟ್ ಅನ್ನು 1/2 ಗ್ರಾಮ್ ಪ್ರತಿ ಲೀಟರ್ ಹಾಕೊಂಡು ಬಿಟ್ಟು ಸ್ಪ್ರೇಂಪಣೆ ಮಾಡಿದಾಗ ಕಂಬಳಿ ಹುಳ ಎಲೆ ತಿನ್ನುವ ಹುಳವನ್ನು ಹತೋಟಿ ಮಾಡಬಹುದು. ಒಟ್ಟಾರೆಯಾಗಿ ಎಲ್ಲಾ ತಾಲೂಕುಗಳಲ್ಲಿ ಕೂಡ ಸಮೀಕ್ಷೆಯನ್ನು ತಗೊಂಡಿದ್ದೇವೆ, ಬೇರೆ ಬೇರೆ ಬೆಳೆಗಳನ್ನು ತಗೊಂಡಿದ್ದೇವೆ. ಸೊ ಒಟ್ಟಾರೆ ನೋಡಿದಾದ್ರೆ ತೊಗರಿ ಮಾತ್ರ ಇಳುವರಿ ಏರುಪೇರೆ ಇದೆ. ಈಗ ಕಡಲೆ ಅಂತ ಬರ್ತಾ ಇದೆ, ಕಡಲೆಯಲ್ಲಿ ಕೂಡ ಮುನ್ನೆಚ್ಚರಿಕೆ ತಗೊಂಡ್ಬಿಟ್ಟು ಅದನ್ನು ಉಳಿಸಿಕೊಂಡ್ರೆ ಒಳ್ಳೆದು. ಆಮೇಲೆ ತೋಟಗಾರಿಕೆ ಬೆಳೆಯಂತ ವಿವಿಧ ಬೆಳೆಗಳನ್ನು ನಾವು ಕೂಡ ಹೇಳಿದ್ದೇವೆ, ಪೇರಳೆ, ಲಿಂಬೆ, ಬೀನ್ಸ್, ಗಜರಿ, ಬದನೆ, ಹಾಗಲಕಾಯಿ, ನುಗ್ಗೆ, ಈರುಳ್ಳಿ ಬಗ್ಗೆ ಕೂಡ ನಾವು ಮಾಹಿತಿ ಕೊಟ್ಟಿದ್ದೇವೆ. ಒಟ್ಟಾರೆಯಾಗಿ ಬರುವಂತಹ ದಿನಗಳಲ್ಲಿ ರೈತರು ತರಕಾರಿ ಮತ್ತೆ ಆಹಾರ ಬೆಳೆ ಎರಡನ್ನೂ ಕೂಡ ಒಂದು ಸಮಗ್ರ ಬೇಸಾಯದಡಿಯಲ್ಲಿ ಕಲ್ಟಿವೇಶನ್ ಮಾಡಿದ್ರೆ ಒಳ್ಳೆ ಲಾಭದಾಯಕ ಅಂತ ಹೇಳಿಕೊಂಡು ಕಾರ್ಯಕ್ರಮ ಬಂದಂತಹ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರಿಗೂ ಧನ್ಯವಾದ, ಆಕಾಶವಾಣಿಗೂ ಧನ್ಯವಾದಗಳು. ಈ ವಾರದ ಕಾರ್ಯಕ್ರಮ ಮುಗಿಸ್ತಾ ಇದೆ. ಆತ್ಮೀಯ ರೈತ ಬಾಂಧವರೇ, ಇದಾಗಿತ್ತು ಇವತ್ತಿನ ತೊಗರಿ ತಿರುಗಾಟದ ಮಾಹಿತಿ. ನಮ್ಮ ತಜ್ಞರ ತಂಡವು ಸುತ್ತಾಡಿ ಕಂಡುಕೊಂಡಂತಹ ಒಂದು ವೈಜ್ಞಾನಿಕ ಸತ್ಯವನ್ನ ಇವತ್ತು ರೈತ ಬಾಂಧವರಿಗೆ ತಿಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ರೈತ ಬಾಂಧವರು ಕೂಡ ತಜ್ಞರ ತಂಡದ ಮಾಹಿತಿಯನ್ನು ಬಹಳ ಗಂಭೀರವಾಗಿ ಗಮನಿಸಿ ಮತ್ತು ಅದರಂತೆ ಅವರು ಅನುಸರಿಸಿರುವುದು ಕೂಡ ಮಾಹಿತಿ ಲಭ್ಯ ಆಗಿದೆ. ಆ ಕಾರಣಕ್ಕಾಗಿ ಕೆಲವೊಂದು ಕಡೆ ಒಂದು ರೋಗ ಹತೋಟಿಗೆ ಏನೇನು ಮಾಡಬೇಕು ಅದನ್ನು ಬಹಳ ಸಮರ್ಪಕವಾಗಿ ನಿರ್ವಹಣೆಯನ್ನ ಮಾಡಿ ಯಶಸ್ಸನ್ನು ಕೂಡ ಹೊಂದಿದ್ದಾರೆ. ಕಳೆದ 6 ಸಂಚಿಕೆಗಳಲ್ಲಿ ನೀಡಿದ ಮಾಹಿತಿ ಮಹತ್ವಪೂರ್ಣವಾಗಿತ್ತು. ಎಲ್ಲ ತಜ್ಞರ ತಂಡವು ಕೂಡ ವಿಶೇಷವಾಗಿರತಕ್ಕಂತ ಆಸಕ್ತಿಯಿಂದ, ಕಾಳಜಿಯಿಂದ, ರೈತಪರವಾದ ಚಿಂತನೆಯಿಂದ ಈ ಕಾರ್ಯಕ್ರಮವನ್ನು ಮಾಡಲು ಸಹಕಾರವನ್ನ ತೋರಿದ್ದಾರೆ. ಇವತ್ತು ಕೂಡ ಡಾಕ್ಟರ್ ಪ್ರವೀಣ್ ಮತ್ತು ಜಹೀರ್ ಅಹಮದ್ ಅವರು ಜಿಲ್ಲೆಗಳಲ್ಲಿ ಕಂಡುಕೊಂಡಂತ ಆ ಒಂದು ಪ್ರವಾಸದ ಅನುಭವವನ್ನ ಮತ್ತು ವೈಜ್ಞಾನಿಕವಾಗಿರತಕ್ಕಂತ ಮಾಹಿತಿಗಳನ್ನ ನಮ್ಮ ಕೇಳುಗರಿಗೆ ವಿವರವಾಗಿ ಈಗ ತಿಳಿಸಿದ್ದಾರೆ. ಮುಂದೆ ಕೂಡ ಈ ಒಂದು ತಜ್ಞರು ಏನು ಮಾಹಿತಿಯನ್ನು ಕೊಡ್ತಾರೆ ಅದರ ಪ್ರಕಾರವಾಗಿ ರೈತ ಬಾಂಧವರು ಬೆಳೆಯನ್ನ ಬೆಳೆದು ಆರ್ಥಿಕ ನಷ್ಟ ಇಲ್ಲದ ಹಾಗೆ ಮತ್ತು ತಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಳಿಕ್ಕೆ ಅನುಕೂಲ ಆಗಬೇಕು. ಆ ನೆಲೆಯಲ್ಲಿ ಕಲಬುರಗಿ ಆಕಾಶವಾಣಿಯ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬಂದ ತೊಗರಿ ತಿರುಗಾಟದ ಕಾರ್ಯಕ್ರಮವನ್ನು ಕೇಳಿದ ಎಲ್ಲ ರೈತ ಬಾಂಧವರಿಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರಿಗೆ ಕೂಡ ಅಭಿನಂದನೆ ಹೇಳ್ತಾ ಡಾಕ್ಟರ್ ಪ್ರವೀಣ್ ಅವರೇ ಮತ್ತು ಜಯರಾಮದ್ ಅವರೇ ನಿಮಗೂ ಕೂಡ ಅಭಿನಂದನೆಗಳು. ಕಾರ್ಯಕ್ರಮದಲ್ಲಿ ಬಹಳ ಸೂಕ್ತವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಕೊಟ್ಟಿದ್ದೀರಿ. ಧನ್ಯವಾದಗಳು. ಧನ್ಯವಾದಗಳು. ಇದುವರೆಗೆ ತೊಗರಿ ತಿರುಗಾಟ, ತಜ್ಞರು ಮತ್ತು ಅಧಿಕಾರಿಗಳಿಂದ ರೈತರ ಹೊಲಗಳ ಸಮೀಕ್ಷೆ ಆಧಾರಿತ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಕಲಬುರಗಿ ಕೃಷಿ ಸಂಶೋಧನಾ ಕೇಂದ್ರದ ತಳಿ ವಿಭಾಗದ ವಿಜ್ಞಾನಿಗಳಾದ ಡಾ ಪ್ರವೀಣ್ ಕುಮಾರ್ ಮತ್ತು ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯರೋಗ ತಜ್ಞರಾದ ಡಾ ಜಹೀರ್ ಅಹಮದ್. ನಿರ್ಮಾಣ ನೆರವು ಗೋವಿಂದರಾವ್ ಎನ್ ರಾಥೋರ್. ಪ್ರಸ್ತುತಿ ಡಾ ಸದಾನಂದ ಪಿರ್ಲಾ. ರೈತ ಬಾಂಧವರೇ, ಈಗ ಕಲಾವಿದರಾದ ಗಣಪತರಾವ್ ಬಿ ಸಿಂಗ್ ಶೆಟ್ಟಿ ಮತ್ತು ಸಂಗಡಿಗರಿಂದ ತತ್ವಪದ ಕೂಡ್ಲೂರು ಶರಣರ ರಚನೆ. ಸಿದನಮ್ಮ ಶಾಂತ ಮೂರುತಿ ಈತನೋಡಮ್ಮ ಚಿಂತಿಗಳೆಲ್ಲ ಕಳೆದ ತಂಗಮ್ಮ ಚಿಂತಿಗಳೆಲ್ಲ ಕಳೆದ ತಂಗಮ್ಮ ಎಂತ ಗುರು ಕಳೆದ ಇರುವನು ಎಲ್ಲಿ ನೋಡಿದರಲ್ಲೇ ಇರುವನು ಕಲ್ಲು ಮುಳ್ಳುಗಳಲ್ಲೇ ತುಂಬಿಯನು ಎಲ್ಲಿ ನೋಡಿದರಲ್ಲೇ ಇರುವನು ಕಲ್ಲು ಮುಳ್ಳುಗಳಲ್ಲೇ ತುಂಬಿಯನು ಎಲ್ಲವ ಶೇಖರ ಜನಿಸಿಕೊಂಡಿಹನು ಮಂತ್ರತಂತ್ರಕ್ಕೆ ಮೇರಿದಾತನು ಇಂದ್ರಶೇಖರ ಜನಿಸಿಕೊಂಡಿಹನು ಕುಂದ ಕೊರತೆಯಲ್ಲ ಕಾತಿದ್ದಿಹನು ಕುಂದು ಕೊರತೆಯಲ್ಲ ಕಾತಿದ್ದಿಹನು ಹೊಂದಿಕೊಂಡು ನಮ್ಮ ಬಲ್ಲೇ ಇರುವನು ಹೊಂದಿಕೊಂಡು ನಮ್ಮ ಬಲ್ಲೇ ಇರುವನು ಎಂಥ ಗುರು ದೊರೆತ ನಮ್ಮ ನಮ್ಮ ಕಷ್ಟಗಳ ಹೆಚ್ಚ ಗುರು ಸುಟ್ಟ ನೋಡಮ್ಮ ಎಷ್ಟು ದಿನದ ನಮ್ಮ ಕಷ್ಟಗಳ ಹೆಚ್ಚ ಗುರು ಸುಟ್ಟ ನೋಡಮ್ಮ ಷಷ್ಟಿಗದಿಕಲಮ್ಮ ಕೂಡಲರೇಶನ ಷಷ್ಟಿಗದಿಕಲಮ್ಮ ನಮ್ಮ ಕಲಾವಿದರಾದ ಗಣಪತ್ರಾವ್ ಬಿ ಸಿಂಗ್ಶೆಟ್ಟಿ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು ಕೇಳ್ತಾ ಇದ್ರಿ. ಕೇಳ್ರಿ ಇನ್ನೊಂದು ಪದ. ಎಷ್ಟಂತ ಬೇಡಲಿ ಗುರುರಾಯ ಕಷ್ಟಪಡಿ ಹೇಳಿಸೋ ಮಹಾರಾಯ, ಎಷ್ಟಂತ ಬೇಡಲಿ ಗುರುರಾಯ ಕಷ್ಟಪಡಿ ಹೇಳಿಸೋ ಮಹಾರಾಯ, ತನು ಮನ ಧನದಾಸೆಯ ಕಡಿಸೋ ನಿನ್ನ ವಿಜಯಗಳ ಬಿಡಿಸೋ, ತನು ಮನ ಧನದಾಸೆಯ ಕಡಿಸೋ ನಿನ್ನ ವಿಜಯಗಳ ಬಿಡಿಸೋ, ಮನವನಿ ಲಾಗ್ನೆಯೊಳು ನಿಲ್ಲಿಸೋ, ಘನಯೋಗ ನಿದ್ರೆಯೊಳಗಿರಿಸೋ,